ಕಿರುಗೆಜ್ಜೆ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ಬಾವ ಜನೈಯಗೆ ಬಾಲಗೋ ಬಾಲ ಗೋಪಾಲಗೋ ನೀಲವರ್ಣನಿಗೋ ವನಿತೆ ಶ್ರೀಲಕ್ಷ್ಮಿಗೋ ನೀಲವರ್ಣನಿಗೋ ವನಿತೆ ಶ್ರೀಲಕ್ಷ್ಮಿಗೋ ನೀಲಧಾರತಿಯ ಬೆಳಗಿದ ನೀಲಧಾರತಿಯ ಬೆಳಗಿದರು ಶೋಭಾನೆ ಕುಂಕುಮ ಕಸ್ತೂರಿ ಪರಿಪರಿಣಾಮ ಕುಂಕುಮ ಕಸ್ತೂರಿ ಪರಿಪರಿಣಾಮ ಶಂಕ ಚಕ್ರನಿ ಧರಿಸಿದ ನಮ್ಮ ಶಂಕ ಚಕ್ರವನಿ ಪಿಡಿರಿಯ ನಮ್ಮ ಬಿಂಕದ ಗೋವಳ ಕಡಗೂಡಿದ ನಮ್ಮ ಬಿಂಕದಿ ಗೋವಳ ಒಡಗೂಡಿದ ನಮ್ಮ ಶಂಕ ಚಕ್ರವನಿ ಪಿಡಿಸಿದ ನಮ್ಮ ವನಿತೆ ಶ್ರೀಲಕ್ಷ್ಮಿಗೋ ಕುಂಕುಮ ಧಾರತಿಯ ಬೆಳಗಿರೆ ಶೋಭಾನೆ ಹದಿನಾರು ಸಾವಿರ ಸ್ತ್ರೀಯರ ಲೊಡಗೊಂಡು ಹದಿನಾರು ಸಾವಿರ ಸ್ತ್ರೀಯರ ನೊಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಚದುರಂಗ ಪಗಡೆಯ ನಾಡಿದ ನಮ್ಮ ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ ಮದಶೂದನನಿಗೆ ವನಿತೆ ಶ್ರೀಲಕ್ಷ್ಮಿಗೂ ಮದಶೂದನನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಸುಧಾರತಿಯ ಬೆಳಗಿರೆ ಶೋಭಾನೆ ತೆತ್ತಿಷ ಕೋಟೆ ದೇವತ್ಕಳೊಡಗೊಂಡು ತೆತ್ತಿಷ ಕೋಟೆ ದೇವತ್ಕಳೊಡಗೂಡಿ ಅಸ್ತ್ಯವತಾರದು ನಾಳಿದ ನಮ್ಮ ಹತ್ತು ಅವತಾರವ ತಾಳಿದ ನಮ್ಮ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ನಿತ್ಯೋತ್ತಮನಿಗೆ ವನಿತೆ ಶ್ರೀಲಕ್ಷ್ಮಿಗೂ ನಿತ್ಯೋತ್ತಮನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಮುತಿ ನಾರತಿಯ ಬೇಡಾಗಿರೆ ಶೋಭಾನೆ ರಾಜೀವ ಮಣಿಮಯ ರತ್ನ ಪೀಠದಲ್ಲಿ ರಾಜಿದಿ ರಾಜ ಶ್ರೀರಾಮ ಕುಳ್ಳಿರಲು ರಾಜೀವ ಮಣಿಮಯ ರತ್ನ ಪೀಠದಲ್ಲಿ ರಾಜಿ ರಾಜ ಶ್ರೀರಾಮ ಕುಳ್ಳಿರಲು ರಾಜಾಮ ಕಿಸಿತೆ ಬಲದಲ್ಲೊಪ್ಪಿರಲು ರಾಜಾಂಬ ಕಿಸಿತೆ ಬಲದಲ್ಲೊಪ್ಪಿರಲು ರಾಜಾವದನೆಯ ರರಿವಾಣದಲ್ಲಿ ರಾಜಾವದನೆಯರರಿವಾಣದಲ್ಲಿ ರಾಜಿಸುವಾರತಿಯ ಬೇಳಗಿರೆ ಶೋಭಾನೆ ಕನಕ ಕುಂಡಲಹಾರ ಕೌಸ್ತುಭ ಗೀತಗೆ ಕನಕ ಕುಂಡಲಹಾರ ಕೌಸ್ತುಭ ಗೀತಗೆ ಕನಕಾಂಬರ ರತ್ನಮಣಿಭೂಷಣಗೆ ಕನಕಾಂಬರ ರತ್ನಮಣಿಭೂಷಣಗೆ ಕನಕಾಭರಣದಿ ಕಮಲನಯನಗೆ ಕನಕಾಭರಣದಿ ಕಮಲನಯನಗೆ ಕನಕಾದಾರತಿಯ ಬೇಳಗಿರೆ ಶೋಭಾನೆ ದಶರಥರಾಯನ ಶಿಶುವೆ ನಿಚಿದಗೆ